ಕಲ್ಯಾಣ ವೀಣಾ ನವಮೋಹನ ಜೀವನ ಮಧುಬನಿ ಲೋನ ರೋಗಿಯುದಿ ಕಲ್ಯಾಣ ನೇನಂದಿಂಚಿನ ಪಿಲುಪುಳೇ ವಿನ್ನಾವೋ ನೀಲಿ ಮಬ್ಬು ಪೈ ನೇಲಿಖಿಂಚಿನ ಲೇಖಲಂದು ಕುನ್ನಾವೋ ಪುರೋಹಿತುಡೈ ಶುಭ ಮುಹೂರ್ತನೇ ನಿರ್ಣಯ